ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಓಂ ನಮೋ ಭಗವತೇ ವೈವಸ್ವತಾಯ ಮೃತ್ಯವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ ಅಥ ಕಾಟಕ ಉಪನಿಷತ್ ವಲ್ಲೀನಾಂ ಸುಖಾರ್ಥ ಪ್ರಬೋಧನಾರ್ಥಂ ಅಲ್ಪಗ್ರಂಥಾವೃತ್ತಿ ಆರಭ್ಯತೆ. ಅಲ್ಪಗ್ರಂಥವೃತ್ತಿ ಅಂತ ಕರೀತಾರೆ ಇದಕ್ಕೆ. ಅಂದರೆ ಈ ಗ್ರಂಥದ ವಿಷಯವಾಗಿ ಅಲ್ಪ ಸ್ವಲ್ಪ ವ್ಯಾಖ್ಯಾನವನ್ನು ಮಾಡೋದು. ಭಾರೀ ವ್ಯಾಖ್ಯಾನವನ್ನು ನಾವು ಮಾಡಿಲ್ಲ, ಅಲ್ಪ ಸ್ವಲ್ಪ ವ್ಯಾಖ್ಯಾನವನ್ನು ಮಾಡಿದ್ದೇವೆ. ಆದ್ದರಿಂದ ಅಲ್ಪಗ್ರಂಥ ವೃತ್ತಿ ಆರಭ್ಯತೆ, ಆವೃತ್ತಿ ಆರಭ್ಯತೆ, ಅಲ್ಪಗ್ರಂಥ ಆವೃತ್ತಿ ಆರಭ್ಯತೆ. ಬಹಳ ವಿವರಣೆಯನ್ನು ಕೊಟ್ಟಿಲ್ಲ, ಅಲ್ಪ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೀವಿ ಅಂತ ಅರ್ಥ. ಪ್ರಾರಂಭವನ್ನು ಸಮರ್ಪಣಾಭಾವವನ್ನು ಇಟ್ಟುಕೊಂಡು ಗ್ರಂಥ ಆರಂಭ ಮಾಡ್ತಾ ಇದ್ದಾರೆ. ಭಗವತೇ ವೈವಸ್ವತಾಯ ಬ್ರಹ್ಮವಿದ್ಯಾ ಆಚಾರ್ಯ ಯಮ ಈ ಆಖ್ಯಾಯನದಲ್ಲಿ ಬ್ರಹ್ಮವಿದ್ಯಾ ಆಚಾರ್ಯ ಯಮ. ಯಮ ಯಾರು? ಸೂರ್ಯಪುತ್ರ. ಸೂರ್ಯನಿಗೆ ಇನ್ನೊಂದು ಹೆಸರು ವಿವಸ್ವತ. ವಿವಸ್ವತನ ಮಗ ವೈವಸ್ವತ. ಸೂರ್ಯನ ಹೆಸರು ವಿವಸ್ವತ, ವಿವಸ್ವತನ ಮಗ ವೈವಸ್ವತ. ವೈವಸ್ವತಾಯ ವೈವಸ್ವತಾಯ ವಿವಸ್ವತನ ಸೂರ್ಯನ ಮಗನಾದಂತಹ ವೈವಸ್ವತನಿಗೆ, ಅವನು ಬೇರೆ ಯಾರು ಅಲ್ಲ, ಭಗವಾನ್ ಯಮ, ಸಾಕ್ಷಾತ್ ಅವನು ಯಮ. ಆ ಯಮನು ಇಲ್ಲಿ ಈ ಆಖ್ಯಾನದಲ್ಲಿ ಬ್ರಹ್ಮವಿದ್ಯಾ ಆಚಾರ್ಯ ಆಯಿತು. ಅಲ್ಲಿಗೆ ನಿಲ್ಲಿಸಲಿಲ್ಲ, ಅವನ ಮಗ, ಅವನ ಶಿಷ್ಯ, ಓಕೆ, ಮಗನ ಶಿಷ್ಯ ಯಾರು? ನಚಿಕೇತ. ಅವನಿಗೂ ಕೂಡ ನಾವು ನಮ್ಮನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಓಂ ನಮೋ, ನಮ್ಮ ನಮಸ್ಕಾರಗಳು. ಇವರಿಗೆಲ್ಲ ಇಷ್ಟು ನಮಸ್ಕಾರ ಮಾಡಿ ನೀವೇನು ಮಾಡುವ ಹಾಗಿದ್ದೀರಾ? ಅಥ ಕಾಟಕೋಪನಿಷತ್ ವಲ್ಲೀನಾಂ ಸುಖಾರ್ಥ ಬೋಧನಾರ್ಥಂ ಅಲ್ಪಗ್ರಂಥಾವೃತ್ತಿ ಆರಭ್ಯತೆ. ಅಲ್ಪಗ್ರಂಥಾವೃತ್ತಿ ಆರಭ್ಯತೆ. ಯಾವ ಗ್ರಂಥದ ಮೇಲೆ ಅಲ್ಪಗ್ರಂಥ ನೀವು ಬರಿತಾ ಇದ್ದೀರಿ? ಕಾಟಕ ಉಪನಿಷತ್ ವಲ್ಲೀನ. ವೇದದಲ್ಲಿ ಕಾಟಕ ಆಖ್ಯಾಯನ ಭಾಗ ಅಂತ ಒಂದಿದೆ. ಆ ಕಾಟಕ ಆಖ್ಯಾನದಲ್ಲಿ ಕಾಟಕ ಪ್ರಶ್ನ ಅನ್ನೋದು ಒಂದು ಭಾಗ ಇದೆ. ಆ ಕಾಟಕ ಪ್ರಶ್ನದಲ್ಲಿ ಕೆಲವು ವಲ್ಲಿಗಳಿವೆ, ಸಬ್ ಚಾಪ್ಟರ್ಸ್. ದೇ ಆರ್ ಕಾಲ್ಡ್ ಆಸ್ ಸಬ್ ಚಾಪ್ಟರ್ಸ್. ಆ ಸಬ್ ಚಾಪ್ಟರ್ಸ್ ಏನಿವೆಯೋ ಅವುಗಳನ್ನು ನಾವು ಅಲ್ಪ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೀರ? ಸುಖ ಅರ್ಥ ಬೋಧನಾರ್ಥಂ, ಶ್ರೋತೃಗಳಿಗೆ ಸರಳವಾಗಿ ಅರ್ಥ ಆಗಲಿ ಅಂತ ವಿಷಯವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ನಾವು ಈ ಅಲ್ಪ ವ್ಯಾಖ್ಯಾನವನ್ನು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಉಪನಿಷತ್ತಿನ ಅರ್ಥವನ್ನು ಹೇಳ್ತಾರೆ. ನಾವು ಅಂದುಕೊಂಡ ಹಾಗೆ ಉಪನಿಷತ್ತು ಇದೊಂದು ಗ್ರಂಥ ಅಲ್ಲ, ಇದೊಂದು ಪುಸ್ತಕ ಅಲ್ಲ, ಹಲವಾರು ವಾಕ್ಯಗಳು ಪ್ಯಾರಾಗ್ರಾಫ್ಗಳ ಸಂಗ್ರಹ ಅಲ್ಲ. ಒಂದು ರೀತಿಯಲ್ಲಿ ನೋಡಿದರೆ ಇದು ಟೆಕ್ಸ್ಟ್ ಬುಕ್ಕು ಅಲ್ಲ. ಮತ್ತು ಏನಿದು ಉಪನಿಷತ್ತು? ಇದು ಹೆಸರು ಅಲ್ಲ. ಉಪನಿಷತ್ ಎನ್ನುವ ಶಬ್ದ, ಆ ಶಬ್ದದ ಅರ್ಥ ಮತ್ತು ವಿಷಯ, ಅರ್ಥ ಮತ್ತು ಅರ್ಥದಲ್ಲಿಯ ವಿಷಯ ಇವು ಒಂದಕ್ಕೊಂದು ಬಿಟ್ಟು ಬೇರೆ ಇಲ್ಲ. ಉಪನಿಷತ್ ಅರ್ಥವೇ ಉಪನಿಷತ್ ವಿಷಯ, ಉಪನಿಷತ್ ಅರ್ಥವೇ ಉಪನಿಷತ್ ವಿಷಯ. ಬರೀ ವಿಷಯ ಅಷ್ಟೇ ಅಲ್ಲ, ಅದರಲ್ಲಿಯೇ ಅಧಿಕಾರಿ ಇದ್ದಾನೆ, ಅದರಲ್ಲಿಯೇ ಪ್ರಯೋಜನವೂ ಇದೆ. ಜೊತೆ ಜೊತೆಗೇ ಅಧಿಕಾರಿ ಮತ್ತು ವಿಷಯದ ಸಂಬಂಧವೂ ಇದೆ. ಬರೇ ಉಪನಿಷತ್ತಿನ ಒಂದು ಶಬ್ದದಲ್ಲೇ ವಿಷಯ ಮತ್ತು ಅಧಿಕಾರಿಯ ಸಂಬಂಧ, ಅಧಿಕಾರಿಗೂ ಮತ್ತು ವಿಷಯಕ್ಕಿರುವ ಸಂಬಂಧ ಏನು? ಅವರು ಇವ್ರ ಮನೆ ಅಳಿಯನೋ, ಇವನು ಅವ್ರ ಮನೆ ಅಳಿಯನೋ? ಮೋಕ್ಷ, ಮೋಕ್ಷ ಅದು ಪ್ರಯೋಜನ, ಮೋಕ್ಷ ಪ್ರಯೋಜನ. ಆದರೆ ನಮಗೆ ಮತ್ತೆ ಸಂಬಂಧ ಇಲ್ಲ ಅಂದ್ರೆ ಮತ್ತೆ ಓದಬೇಕಾಗ್ತದೆ? ಅದು ಏನೋ ಒಂದು ಸಂಬಂಧ ಇರಬೇಕು, ಓದಬೇಕು ನಾವು. ಏನು ಸಂಬಂಧ? ಅಧಿಕಾರಿ ವಿಷಯ, ಅಧಿಕಾರಿಗೂ ವಿಷಯಕ್ಕಿರೋ ಸಂಬಂಧ, ಆಮೇಲೆ ಪ್ರಯೋಜನ. ಸಂಬಂಧ ಏನು? ಅಧಿಕಾರಿಯು ಏನನ್ನು ಬಯಸ್ತಾ ಇದ್ದಾನೆಯೋ ಅದೇ ಈ ಗ್ರಂಥದ ವಿಷಯವೂ ಆಗಿದೆ. ಹೀಗಾಗಿ ಸಂಬಂಧ ಏನು ಅಂದರೆ ಅನ್ಯೋನ್ಯ ಸಂಬಂಧ. ಲ್ಯಾಬ್ನಲ್ಲಿ ನಿನಗೂ ಕೋತಿಗಿರೋ ಸಂಬಂಧ ಏನು? ಕೋತಿ ನಿನ್ನ ಕೈಯೊಳಗಿದೆ, ಕೋತಿ ನಿನ್ನ ಕೈಯೊಳಗಿದೆ, ಅದು ಕೋಮಾದಲ್ಲಿ ಹೋಗಿದೆ, ಅನಸ್ಥೇಷ್ಯಾ ಕೊಟ್ಟಿದ್ದೀರಾ, ಈಗ ಕೋತಿ ಆಪರೇಷನ್ ರೆಡಿಯಾಗಿ ಕೂತ್ಕೊಂಡಿದೆ, ಈಗ ನೀನಿದ್ದೀಯಾ, ನಿನಗೆ ಕೋತಿಯನ್ನು ತಿಳ್ಕೋಬೇಕಾಗಿದೆ, ಸೊ ಅದರ ಬಗ್ಗೆ ನೀನು ಹತಿಹಾರನ ತೊಗೊಂಡು ರೆಡಿಯಾಗಿ ನಿಂತ್ಕೊಂಡಿದೀಯಾ. ಆಮೇಲೆ ಡೆಮಾನ್ಸ್ಟ್ರೇಟರ್ ಬರ್ತಾರೆ, ಹೀಗೆ ಕೊಯ್ಯಿ ಹಾಗೆ ಕೊಯ್ಯಿ ಅಂತ ಹೇಳ್ತಾರೆ, ಪೆನ್ಸಿಲ್ನಲ್ಲಿ ಮಾರ್ಕ್ ಹಾಕ್ಕೊಡ್ತಾರೆ, ಆ ಮಾರ್ಕ್ ಮೇಲೆ ಚಾಕು ಹಾಕಿ ನೀ ಕೊಯ್ತೀಯ, ಒಂದೊಂದೇ ಒಂದೊಂದೇ ಎಲ್ಲ ಹೊರಬಳ್ಳಿ ಶುರುವಾಗ್ತವೆ, ಕಳ್ಳು ಹೊರಗೆ ಬರ್ತದೆ, ಹೃದಯ ಹೊರಗೆ ಬರ್ತದೆ, ಎಲ್ಲ ಹೊರಗೆ ಬರ್ತದೆ. ಊ ಹಾ ಶೂ ಎಲ್ಲ ಆಶ್ಚರ್ಯಚಕಿತರಾಗಿ ತಂದೇ ಹೃದಯ ಹೊರಗೆ ಬಂತೇನೋ ಅನ್ನೋ ಹಂಗೆ ಗಾಬರಿನೂ ಆಗಿ ಅವ ಅದನ್ನು ಓದ್ತಾ ಇರ್ತಾನೆ, ಅಭ್ಯಾಸ ಮಾಡ್ತಾ ಇರ್ತಾನೆ, ಅವ್ರು ತಿಳಿಸಿ ಹೇಳ್ತಾ ಇರ್ತಾರೆ, ಎಲ್ಲ ತಿಳ್ಕೊಳ್ತಾನೆ. ಎದ್ರ ಬಗ್ಗೆ ವಿಷಯ ಏನು? ಕೋತಿಯ ಬಗ್ಗೆ ತಿಳುವಳಿಕೆ. ಅಧಿಕಾರಿ ಯಾರು? ಆಪರೇಷನ್ ಮಾಡುವನು. ಹೌದು, ಈ ಅಧಿಕಾರಿಗೂ ಮತ್ತು ಆ ವಿಷಯಕ್ಕೂ ಸಂಬಂಧ ಏನು? ಅನ್ಯ ಸಂಬಂಧ. ಯು ಓನ್ಲಿ ನೋ ಮಂಕಿ ಬಟ್ ಯು ಹ್ಯಾವ್ ನಾಟ್ ಬಿಕಮ್ ಮಂಕಿ. ನೀವು ಬರೀ ಕೋತಿಯನ್ನು ತಿಳ್ಕೊಂಡು ಎಷ್ಟು ವಿನಃ 10 ವರ್ಷ ಕೋತಿ ತಿಳ್ಕೊಂಡ್ರು ನೀನೇನು ಕೋತಿ ಆಗೋದಿಲ್ಲ. ಅದಕ್ಕೆ ಕಾರಣನೂ ಇದೆ. ಈಗ ಇರೋದೇ ಕೋತಿ. ಕೋತಿ ಇದ್ದ ಮತ್ತೆ ಕೋತಿ ಹೆಂಗಾಗ್ತಾನೆ? ಸೊ ಇದಕ್ಕೆ ಅನ್ಯ ಸಂಬಂಧ ಅಂತ ಕರೀತಾರೆ. ಜಾಹೆಲ್ಲ ಕಸಿಗೆ ಹೋಗ್ತೀರಾ, ಆಭರಣ ಎಲ್ಲ ಟೆಸ್ಟ್ ಮಾಡ್ತೀರಾ. ವಿಷಯ ಏನು? ಆಭರಣ. ಅಧಿಕಾರಿ ಯಾರು? ಕೊಂಡ್ಕೊಳ್ಳಿಕ್ಕೆ ಹೋದವನು, ಗ್ರಾಹಕ. ಇವಕ್ಕೂ ಅದಕ್ಕಿರೋ ಸಂಬಂಧ ಏನು? ಅನ್ಯ ಸಂಬಂಧ. ನಿನ್ನ ವ್ಯಕ್ತಿತ್ವದಲ್ಲಂತೂ ಏನು ಬದಲಾವಣೆ ಆಗೋದಿಲ್ಲ. ನೀನು ಆಭರಣವನ್ನು ಪರೀಕ್ಷಿಸುವ ಜೊತೆಗೆ ನೀನೇ ಆಭರಣ ಆಗುತ್ತಿದ್ದಿ ಅಂತಂದರೆ ಅದಕ್ಕೇನಂತಾರೆ? ಅನ್ಯೋನ್ಯ ಸಂಬಂಧ ಅಂತಾರೆ. ಸೊ ಉಪನಿಷತ್ತಿನ ಸಂಬಂಧ ಏನು, ಅಧಿಕಾರಿ ಮತ್ತು ವಿಷಯ ಅಂತಂದರೆ ಅನ್ಯೋನ್ಯ ಸಂಬಂಧ. ಪ್ರಯೋಜನ ಮೋಕ್ಷ ಇರಲಿ, ನೋಡೋಣ ಅಂತಿದ್ದೆ. ಇಲ್ಲಿ ಉಪನಿಷತ್ ಎರಡು ಶಬ್ದಗಳಿವೆ, ಮೂರು ಶಬ್ದಗಳು. ಉಪ ನಿ ಷತ್ ಭಾಷ್ಯ ಸದೇಹಿ ಧಾತೋ ವಿಶರಣ ಗತಿ ಅವಸಾದನ ಅರ್ಥಸ್ಯ ಉಪನಿ ಪೂರ್ವಸ್ಯ ಕ್ವಿಪ್ ಪ್ರತ್ಯಯಾಂತಸ್ಯ ರೂಪಂ ಉಪನಿಷತ್. ಸದೇಹಿ ಧಾತೋ ಸದ್ ಧಾತು, ಧಾತು ಯಾವುದು? ಸದ್. ಈ ಸದ್ ಧಾತುವಿಗೆ ಮೂರು ಅರ್ಥಗಳಿವೆ. ವಿಶರಣ ಗತಿ ಅವಸಾಧನ. ಇದನ್ನು ಶಬ್ದ ಸದ್. ಈ ಸದ್ ಧಾತುವಿಗೆ ಮೂರು ಅರ್ಥಗಳಿವೆ, ವಿಶರಣ ಗತಿ ಅವಸಾಧನ. ಇಂತಹ ಈ ಸದ್ ಧಾತುವಿಗೆ ಪೂರ್ವದಲ್ಲಿ ಉಪನಿ ಅನ್ನುವುದನ್ನು ಉಪಸರ್ಗವಾಗಿ ನಾವು ಸೇರಿಸಿದ್ದಾದರೆ ಮತ್ತು ಆ ಕೊನೆಯ ಶಬ್ದ ಸದ್ ಏನಿದೆಯೋ ಧಾತು, ಅದನ್ನು ಕ್ವಿಪ್ ಪ್ರತ್ಯಯವನ್ನು ಪ್ರಯೋಗಿಸಿದಾಗ ಷದ್ ಆಗ್ತದೆ. ಸದ್ ಹೋಗಿ ಷದ್ ಆಗ್ತದೆ. ಇನ್ನು ಸದ್ ಧಾತುವಿಗೆ ಮೂರು ಅರ್ಥಗಳನ್ನು ನಾವು ಹೇಳಿದ್ವಿ, ವಿಶರಣ ಗತಿ ಅವಸಾದನ. ಇಂತಹ ಆ ಸದ್ ಧಾತು ಷದ್ ಆಗ್ತದೆ. ಆ ಶಬ್ದಿಗೆ ಪೂರ್ವದಲ್ಲಿ ಉಪ ಮತ್ತು ನೀ ಅನ್ನುವ ಉಪಸರ್ಗಗಳಿವೆ. ಉಪ ಎನ್ನುವ ಶಬ್ದದ ಅರ್ಥ ಸಮೀಪ, ನೀ ಶಬ್ದದ ಅರ್ಥ ನಿಶ್ಚಯ. ಉಪ ನೀ, ಉಪ ನೀ ಷದ್. ಈ ಮೂರು ಶಬ್ದಗಳು ಸಿಕ್ಕು ನಿಮಗೆ, ಉಪ ಸಮೀಪ ನೀ ನಿಶ್ಚಯ ಸದ್. ಮೂರರ್ಥ ವಿಶರಣ ಗತಿ ಅವಸಾದ. ಓಕೆ, ಟೋಟಲ್ ಅರ್ಥ ಏನಾಯಿತು? ಯಾರ ಸಾಮೀಪ್ಯವನ್ನು ಬಯಸಿ ಹೋಗುವುದರಿಂದ, ಯಾರ ಸಮೀಪವನ್ನು ಹೋಗಿ ಸೇರುವುದರಿಂದ ನಿಶ್ಚಿತವಾಗಿಯೂ ವಿಶರಣವು ಉಂಟಾಗುತ್ತದೆಯೋ, ಗತಿಯು ಪ್ರಾಪ್ತವಾಗುತ್ತದೆಯೋ, ಅವಸಾಧನವೂ ಆಗುತ್ತದೆಯೋ, ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಇನ್ನು ಏನು ವಿಶರಣ ಆಗ್ತದೆ, ಏನು ಗತಿ, ಏನು ಅವಸಾಧನ, ಮೆಥಡಾಲಜಿ, ಹೆಂಗೆ ಶಬ್ದನ ಬಿಡಬೇಕು, ಆ ಶಬ್ದನ ಹೇಗೆ ಎತ್ಕೊಂಡು ಹೋಗಬೇಕು. ಅವಿದ್ಯಾ ಕಾಮ ಕರ್ಮಗಳು ವಿಶರಣವಾಗುತ್ತವೆ, ಛಿಂದೀಭವಂತಿ, ಛಿದ್ರ ಛಿದ್ರವಾಗುತ್ತವೆ. ಹುಟ್ಟು ಸಾವುಗಳು ಅವಸಾದನ ನಾಶವಾಗುತ್ತವೆ, ಹುಟ್ಟು ಸಾವುಗಳು ನಾಶವಾಗುತ್ತವೆ, ಅವಸಾದನ. ಗತಿ, ಗುರಿ, ಲಕ್ಷ್ಯ, ಬ್ರಹ್ಮ, ಬ್ರಹ್ಮನನ್ನು ಹೊಂದುತ್ತಾನೆ. ಹಾಗಾದರೆ ಉಪನಿಷತ್ತು ಅಂದ್ರೇನು? ಈಗ ನೋಡ್ರಿ, ಯಾವುದೊಂದು ಉಪನಿಷತ್ತು ಎಂದು ಕರೆಯಲ್ಪಟ್ಟಿದೆಯೋ ಆ ಉಪನಿಷತ್ತಿನ ಸಾಮೀಪ್ಯವನ್ನು ಹೊಂದುವುದರಿಂದ ನಿಶ್ಚಿತವಾಗಿಯೂ ಅವಿದ್ಯಾ ಕಾಮಕರ್ಮಗಳು ಛಿದ್ರವಾಗಿ, ಹುಟ್ಟು ಸಾವುಗಳು ಅವಸಾಧನವಾಗಿ ಬ್ರಹ್ಮನನ್ನು ಹೊಂದಲು ಸಾಧ್ಯವೋ ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಅರ್ಥೇನು? ಉಪನಿಷತ್ತು ಎನ್ನುವ ಶಬ್ದದಲ್ಲಿಯೇ ಉಪನಿಷತ್ತಿನ ಅಧಿಕಾರಿ, ಉಪನಿಷತ್ತಿನ ವಿಷಯ, ಅಧಿಕಾರ ವಿಷಯ ಸಂಬಂಧ ಮತ್ತು ಪ್ರಯೋಜನ. ಏನು ಪ್ರಯೋಜನ? ಬ್ರಹ್ಮ ಪ್ರಾಪ್ತಿ. ಯಾರು ಅಧಿಕಾರಿ? ಅಧಿಕಾರಿ ಯಾರು? ಉಪನಿಷತ್ತಿನ ಸಮೀಪ ಹೋಗ್ತಾರಲ್ಲ ಅವನೇ ಅಧಿಕಾರಿ. ಉಪನಿಷತ್ತಿನ ವಿಷಯ ಏನು? ವಿಶರಣ, ಗತಿ, ಅವಸಾದ. ಪ್ರಯೋಜನ ಬ್ರಹ್ಮಪ್ರಾಪ್ತಿ, ಸಂಬಂಧ ಅನ್ಯೋನ್ಯ ಸಂಬಂಧ. ಯಾವ ಉಪನಿಷತ್ತರ ಕೈಯಾಗಿಡ್ಕೊ, ಆ ಉಪನಿಷತ್ತರ ಗ್ರಂಥ ಸಂಬಂಧ ಇಷ್ಟೇ ಇರ್ತದೆ. ಓಕೆ, ಕ್ವಿಪ್ರತ್ಯಯಾಂತಸ್ಯ ರೂಪಂ ಉಪನಿಷತ್ ಇತಿ. ಉಪನಿಷತ್ ಶಬ್ದೇನ ಚ ವ್ಯಾಚಿಖ್ಯಾಸೀತ ವ್ಯಾಚಿಖ್ಯಾಸಿತ ಸೀತ ಸೀತ ವ್ಯಾಚಿಖ್ಯಾಸಿತ ಗ್ರಂಥ ಪ್ರತಿಪಾದ್ಯ ವೇದ್ಯ ವಸ್ತು ವಿಷಯ ವಿದ್ಯಾ ಉಚ್ಯತೆ ಕೇನ ಪುನಃ ಅರ್ಥಯೋಗೇನ ಉಪನಿಷತ್ ಶಬ್ದೇನ ವಿದ್ಯಾ ಉಚ್ಯತ ಇತಿ ಉಚ್ಯತೆ. ಉಪನಿಷತ್ ಶಬ್ದೇನ ಚ ವ್ಯಾಚಿಖ್ಯಾಸಿತ ಗ್ರಂಥ ಪ್ರತಿಪಾದ್ಯ ವೇದ್ಯ ವಸ್ತು ವಿಷಯ ವಿದ್ಯಾ ಉಚ್ಯತೆ. ಇದು ಉಪನಿಷತ್ ವಿದ್ಯಾ. ಉಪನಿಷತ್ ಶಬ್ದಕ್ಕೆ ಅವರು ಬಲ ಕೊಡ್ತಾ ಇದ್ದಾರೆ. ಉಪನಿಷತ್ ಏನಪ್ಪ, ಬರೀ ಗ್ರಂಥ ಅಲ್ಲ, ಮಂತ್ರ ಅಲ್ಲ, ಇದು ವಿದ್ಯಾ. ಉಪನಿಷತ್ ಇಸ್ ಈಕ್ವಲ್ ಟು ಬ್ರಹ್ಮವಿದ್ಯಾ ಅಥವಾ ಆತ್ಮವಿದ್ಯಾ. ಫಿಸಿಕ್ಸ್ ಇಸ್ ಈಕ್ವಲ್ ಟು ಅನಾತ್ಮವಿದ್ಯ ಇನ್ಕ್ಲೂಡಿಂಗ್ ಮಂಗಳಲೋಕ. ಅದನ್ನ ಹೊರತು ಪಡಿಸ್ಬೇಕು. ವಿದ್ಯಾ ಉಪನಿಷತ್ ಶಬ್ದೇನ ಚ ವ್ಯಾಚಿಖ್ಯಾಸಿತ ಗ್ರಂಥ ಪ್ರತಿಪಾದ್ಯ ವೇದ್ಯ ವಸ್ತು ವಿಷಯ ವಿದ್ಯಾ ಉಚ್ಯತೆ. ಈ ಗ್ರಂಥವನ್ನು ಪ್ರತಿಪಾದನೆ ಮಾಡುವುದರ ಮೂಲಕವಾಗಿ ಯಾವ ವಿಷಯವನ್ನು ತಿಳ್ಕೋಬೇಕಾಗಿದೆಯೋ ಅದನ್ನು ವಿದ್ಯಾ ಉಚ್ಯತೆ, ಅದನ್ನು ವಿದ್ಯಾ ಎಂದು ಕರೆಯಲ್ಪಡುತ್ತದೆ. ಏನು ವಿದ್ಯ ಅಂದರೆ ಬ್ರಹ್ಮವಿದ್ಯಾ ಆತ್ಮವಿದ್ಯಾ ಅಂತ ನೀವು ಬ್ರಾಕೆಟ್ನ ಹಾಕಬಹುದು. ಇವನು ಪ್ರಶ್ನೆ ಕೇಳ್ತಾನೆ, ಕೇನ ಪುನಃ ಅರ್ಥಯೋಗೇನ, ಅದು ಆವದೊಂದು ವಿಶೇಷವಾದ ಅರ್ಥವನ್ನು ಪ್ರಯೋಗಿಸಿ ಉಪನಿಷತ್ ಶಬ್ದಕ್ಕೆ ವಿದ್ಯಾ ಎಂದು ನೀವು ಹೇಳ್ತಾ ಇದ್ದೀರಿ. ಕೇನ ಪುನಃ ಅರ್ಥಯೋಗೇನ, ಅದು ಯಾವ ಅರ್ಥವನ್ನು ಇಟ್ಟುಕೊಂಡು ನೀವು ಇದಕ್ಕೆ ಉಪನಿಷತ್ ಶಬ್ದಕ್ಕೆ ವಿದ್ಯಾ ಅನ್ನುವ ಅರ್ಥವನ್ನು ಕೊಡ್ತಾ ಇದ್ದೀರಿ? ಇತಿ ಉಚ್ಯತೆ. ಅದನ್ನು ಹೇಳ್ತಾರೆ, ಈ ಮೋಕ್ಷವ ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಾ ಸಂತ ಉಪನಿಷತ್ ಶಬ್ದವಾಚ್ಯಾಂ ವಕ್ಷ್ಯಮಾಣ ಲಕ್ಷಣ. ಕೆಲವು ಧ್ವನಿ ಕೇಳಿಸ್ತದೆ, ಕೆಲವು ಧ್ವನಿ ಕೇಳಿಸೋದಿಲ್ಲ. ನಿಮಗೆ ಒಳ್ಳೆಯದು, ಸಂತ ಉಪನಿಷಬ್ದ ವಾಚ್ಯ ವಕ್ಷ್ಯಮಾಣ ಲಕ್ಷಣ ವಿದ್ಯಾ ಉಪಸದ್ಯೋಪಗಾಮ್ಯ ತನ್ನಿಷ್ಠತೆಯ ನಿಶ್ಚಯೇನ ಶೀಲಯಂತಿ ತೇಷಾಂ ಅವಿದ್ಯಾದೇಹಿ ಸಂಸಾರ ಬೀಜಸ್ಯ ವಿಶರಣಾತ್ ಶಬ್ದ ಅಕ್ಷರ ಏನದು ಧಿಂಸನಾಥ ವಿಶರಣಾಧಿ ವಿಶರಣಾಧಿ ಹಿಂಸ ಹಿಂಸ ವಿಶರಣಾಥ ವಿಶರಣಾಥ ಹಿಂಸನಾಥ ಬಿಡಿಸೇ ಬಿಡ್ರಿ ಅದನ್ನು ವಿಶರಣಾಥ ಹಿಂಸನಾಥ ವಿಶರಣಾತ್ ಹಿಂಸನಾತ್ ವಿನಾಶನಾದಿ ಇತಿ ಅನೇನ ಅರ್ಥಯೋಗೇನ ವಿದ್ಯಾ ಉಪನಿಷತ್ ಇತಿ ಉಚ್ಯತೆ. ಇದಕ್ಕೆ ವಿದ್ಯಾ ಅನ್ನೋ ಅರ್ಥ ನೀವು ಹೇಗೆ ಹುಡುಕಿದ್ರಿ ಅಂತ ಕೇಳಿದ್ರೆ ಅದ್ರ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಈ ಮುಮುಕ್ಷವ ದೃಷ್ಟ ಅನುಶ್ರವಿಕ ದೃಷ್ಟ ಅನುಶ್ರವಿಕ ವಿಷಯ ವಿತೃಷ್ಣಾ. ದೃಷ್ಟ ವಿಷಯಗಳಲ್ಲಿ ಆಗಲಿ ಅಥವಾ ಅನುಶ್ರವಿಕ ಅದೃಷ್ಟ ವಿಷಯಗಳಲ್ಲಿ ಆಗಲಿ ಲೋಕಾದಿಗಳು ಅದೃಷ್ಟ ವಿಷಯ ಅಂದರೆ ಲೋಕಾದಿಗಳು ಪಾಪ ಪುಣ್ಯ ಲೋಕ ಅವುಗಳಲ್ಲಿ ವಿಷಯ ವಿತೃಷ್ಣಾ ಅವುಗಳಲ್ಲಿ ಅವನು ಆಸಕ್ತಿಯನ್ನು ಕಳೆದುಕೊಂಡಿರುತ್ತಾನೆ, ನಿರಾಸಕ್ತನಾಗಿರುತ್ತಾನೆ. ಸಂತ ವಿಷಯ ವಿತೃಷ್ಣಾ ಸಂತ ಆ ಸುಖ ಈ ಸುಖ ಈ ಅನುಭವ ಅನುಭವ ಅನ್ನುವ ಇವೆಲ್ಲ ಭಾವಗಳಿಂದಲೂ ಅವನೇನಾಗಿರ್ತಾನೆ, ನಿರಾಸಕ್ತನಾಗಿರ್ತಾನೆ. ಆವಾಗ ಅವನೇನು ಮಾಡ್ತಾನೆ, ಉಪನಿಷತ್ ಶಬ್ದ ವಾಚ್ಯ ವಕ್ಷ್ಯಮಾನ ಲಕ್ಷಣ ವಿದ್ಯಾ ಉಪನಿಷತ್ತು ಅನ್ನುವ ಶಬ್ದ ಏನಿದೆಯೋ ಆ ಶಬ್ದದ ಅರ್ಥವು ಏನು ತೋರಿಸ್ತದೋ ಮುಂದೆ ನಾವು ತೋರಿಸೋರಿದ್ದೇವೆ ನಿಮಗೆ. ವಕ್ಷ್ಯಮಾಣ ಲಕ್ಷಣ ಅಂತ ಮುಂದೆ ನಾವು ತೋರಿಸೋರಿದ್ದೇವೆ. ಆ ಲಕ್ಷಣಗಳಿಂದ ವಿದ್ಯಾಮ ಅಂತ ನಾವು ಇದಕ್ಕೆ ನಾವು ಅರ್ಥವನ್ನು ಕಲ್ಪಿಸಿದ್ದೇವೆ. ವಿದ್ಯಾ ಇದಕ್ಕಾಗಿ ಏನು ಮಾಡ್ತಾನವನು, ಆ ಸಂತ ಆ ವಿಷಯ ತೃಷ್ಣಾಹ ವಿಷಯ ವಿತೃಷ್ಣಾಹ ಸಂತ ಅವನೇನು ಮಾಡ್ತಾನೆ, ಅವನೇನು ಮಾಡ್ತಾನೆ ಅಂತಂದರೆ ಅವನು ಉಪಸದ್ಯ, ಅವನು ಉಪಸದ್ಯ ಮತ್ತೊಂದು ಹೊಸ ಅದೃಷ್ಟ ಅನುಭವಕ್ಕೆ ಹೋಗೋದಿಲ್ಲ. ಆವಾಗ ಅದೃಷ್ಟದಲ್ಲಿ ನನಗೆ ಇಚ್ಛಾ ಇದ್ದಿದ್ದಲ್ಲ, ಈಗ ದೃಷ್ಟ ಅಂತ ಬಿಟ್ಕೊಡ್ತೀನಿ, ಅದೃಷ್ಟ ಕಳಿಸುವ ಅನುಭವಿಸೇ ಬಿಟ್ಕೊಡ್ತೀನಿ ಅಂತೇಳಿ ಮತ್ತು ಅದೃಷ್ಟ ಲೋಕಕ್ಕೂ ಹೋಗೋದಿಲ್ಲ ಅವ. ಮತ್ತೆ ಎಲ್ಲ ಹೋಗ್ತಾನ ಉಪಸದ್ಯ, ಎಲ್ಲಿಗೆ ಹೋಗ್ತಾನ ಅವನು ಉಪಸದ್ಯ, ಅವನು ವಿದ್ಯಾ ಉಪಸದ್ಯ ಈ ಉಪನಿಷತ್ತಕ್ಕೆ ಅವನು ಶರಣ ಹೋಗ್ತಾನೆ, ಉಪನಿಷತ್ತಿಗೆ ಅವನು ಶರಣ ಹೋಗ್ತಾನೆ. ಅಲ್ಲೇನು ಮಾಡ್ತಾನೆ, ತತ್ ನಿಷ್ಠತೆಯ ಅದರಲ್ಲಿ ನಿಷ್ಠೆಯನ್ನು ಹೊಂದಿದವನಾಗಿದ್ದಾನೆ. ಕರ್ಮನಿಷ್ಠ ಅಲ್ಲ, ಸುಮ್ಮನೆ ನೀವು ಸ್ವಲ್ಪ ಭಗವದ್ಗೀತೆಯನ್ನು ಓದಿದಿರಲ್ಲ ಈಗ ಪೀಠಿಕೆಯನ್ನು, ಅದರೊಳಗೆ ಇನ್ನೊಂದು ಥರ ಸ್ವಲ್ಪ ಸೇರಿಸೋದಕ್ಕೆ ಮೆಥಡಾಲಜಿ. ನಾವು ಏನು ಅಭ್ಯಾಸ ಮಾಡಿರ್ತೀವಿ ಅದು ನಮ್ಮೊಳಗೆ ಚರವಣ ಅಂತಾರೆ ಮರಾಠಿ ಒಳಗೆ, ಮೆಲುಕ್ ಮೆಲುಕ್ ಹಾಕ್ತಾರೆ. ಯಾರು ಮುಗೀತು ಅದು ಗ್ರಂಥನೂ ಮುಗೀತು ಆ ಸಬ್ಜೆಕ್ಟ್ ಮುಗೀತು ಮುಗೀತು ಬಿಡು ಅಂತ ಇಲ್ಲೇ ಇಲ್ಲ. ಪ್ರಾಣ ಹೋಗೋ ಕ್ಷಣದವರೆಗೂ ಇವೆಲ್ಲ ಮನನ ನಡೆದು ನಡೀತು ಹಂಗೆ. ಸೊ ಅಲ್ಲಿ ನಾವು ಕರ್ಮನಿಷ್ಠ ಜ್ಞಾನನಿಷ್ಠ ಅಂತ ಎರಡು ಭಾಗ ಮಾಡಿದ್ವಿ. ಈಗ ಇವನಿಗೆ ಈ ಪ್ರಕಾರವಾದ ದೃಷ್ಟ ಅದೃಷ್ಟ ವಿಷಯಗಳಲ್ಲಿ ತೃಷ್ಣ ಏನಿತ್ತು ಅದು ಪೂರ್ಣ ನಿರಾಸಕ್ತನಾಗಿದ್ದಾನೆ. ಹೀಗೆ ನಿರಾಸಕ್ತನಾದ ಇವನು ಹಾಗೆ ಎಲ್ಲಿ ಹೋಗಬೇಕು, ಇವನು ಉಪನಿಷತ್ತನ್ನು ಸಮೀಪಿಸಿಕೊಂಡು ಹೋಗ್ತಾನೆ. ಯಾಕೆಂದರೆ ಇವನಿಗೆ ತನ್ನಿಷ್ಠತೆಯ ಅವನಿಗೆ ಜ್ಞಾನ ನಿಷ್ಠ ಸ್ಪಷ್ಟವಾಗಿದೆ. ಆಗಿದ್ದರಿಂದ ಉಪನಿಷತ್ತು ಎನ್ನುವುದರ ಸಮೀಪವನ್ನು ಬಯಸಿ ಹೋಗಿ ಅದರಲ್ಲಿ ನಿಷ್ಠೆ ಉಳ್ಳವನಾಗಿದ್ದರಿಂದ ನಿಶ್ಚಯೇನ ಶೀಲಯಂತಿ ಛಿಂದೀಕರೋತಿ, ನಿಶ್ಚಿತವಾಗಿಯೂ ಇವನು ಛಿದ್ರ ಛಿದ್ರ ಮಾಡಿಕೊಳ್ಳುತ್ತಾನೆ. ಏನನ್ನು ಛಿದ್ರ ಮಾಡಿಕೊಳ್ಳುತ್ತಾನೆ ಅವರು ಹೇಳ್ತಾರೆ ನೋಡಿ, ಶೀಲಯಂತಿ ಏನಪ್ಪ ಅವಿದ್ಯಾದೇಹಿ, ನಾನು ಹೇಳಿದೆ ಅವಿದ್ಯಾ ಕಾಮ ಕರ್ಮ ಅಂತ ಇದನ್ನೆಲ್ಲ ಆದಿ ಪದಾರ್ಥ ಹಾಕ್ಕೊಳ್ಳಿ, ಏನಾಗ್ತೀರಿ ಅವಿದ್ಯಾ ಕಾಮ ಕರ್ಮ ಅವಿದ್ಯಾ ಆದೇಹಿ ಸಂಸಾರ ಬೀಜಸ್ಯ. ಏನ್ರಿ ಅದು ಅವಿದ್ಯಾ ಕಾಮ ಕರ್ಮ, ಅದೊಂದು ಸಂಸಾರ ಗ್ರಂಥಿ ಅಂತ ಕರೀತಾರೆ, ಅದೊಂದು ಗಂಟು, ಅದು ಯಾರಿಂದಲೂ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಸದ್ಗುರು ಮಾತ್ರ ಬಿಡಿಸ್ತಾನೆ ಆ ಗ್ರಂಥಿನ. ಅದು ಏನು ಗ್ರಂಥಿ ಅಂದರೆ ಅವಿದ್ಯಾ ಕಾಮ ಕರ್ಮ, ಯಾರಿಂದಲೂ ಇಲ್ಲ ಅಂದರೆ ಅವರಿಂದ ಮಾತ್ರ. ಅದು ಯಾಕೆ ಹಾಗೆ, ಏಕೆಂದರೆ ಅವಿದ್ಯಾ ಕಾಮ ಕರ್ಮ ಸರ್ವಂ ಮಿಥ್ಯ, ಹುಟ್ಟು ಸಾವುಗಳೇ ಮಿಥ್ಯ, ಆತ್ಮ ಒಂದು ಮಾತ್ರ ಸತ್ಯ. ಆ ಜ್ಞಾನವನ್ನು ಅವನು ಆ ಎಚ್ಚರವನ್ನು ಮೂಡಿಸ್ತಾ ಇದ್ದರಿಂದಾಗಿ ಇವುಗಳಿಂದ ಇವನಿಗೆ ಬಿಡುಗಡೆ ಆಗ್ತದೆ, ಛಿದ್ರ ಛಿದ್ರವಾಗಿ ಹೋಗ್ತದೆ. ಅವಿದ್ಯಾದೇಹೇ ಸಂಸಾರ ಬೀಜಸ್ಯ ವಿಶರಣಾತ್ ಹಿಂಸನಾಥ್. ದಕಾರಕ್ಕೆ ಹೀ ಬರಬೇಕದು. ಧೀ ಬಂದದು, ಧೀ ಬಂದ್ರೆ ದ ಹೋಗ್ಬೇಕು. ದನು ಇಟ್ಟಾರ, ಧೀನು ಇಟ್ಟಾರ. ಕನ್ನಡದಲ್ಲೂ ಹೆಂಗದ? ಸಪ್ರೇಟ್ ಮಾಡಿಬಿಟ್ಟಾರ ಅವರು. ಅದೇ ಸಪ್ರೇಟ್ ಮಾಡಿಬಿಟ್ಟಾರೆ. ಅದು ಈಸಿ, ಇಲ್ಲೂ ನೀವು ಹಾಗೆ ಬರ್ಕೊಳ್ಳಿ. ಅಲ್ಲ, ಇದು ಬರೋದು ತಪ್ಪದ ನಾ ಸಿದ್ಧ ಮಾಡ್ತಾ ಇಲ್ಲ. ವಿಶರಣಾತ್, ಹಿಂಸನಾತ್, ವಿನಾಶನಾತ್ ಇತಿ ಅನೇನ ಅರ್ಥಯೋಗೇನ. ಆದ್ದರಿಂದಾಗಿ ಈ ಅರ್ಥವನ್ನು ನಾವು ಇಟ್ಟುಕೊಂಡು ಏನು ಮಾಡ್ತಾ ಇದ್ದೀವಿ? ವಿದ್ಯಾ ಉಪನಿಷತ್ ಇತಿ ಉಚ್ಯತಿ. ಉಪನಿಷತ್ತನ್ನು ವಿದ್ಯಾ ಎಂದೇ ಕರೆಯುತ್ತೇವೆ. ಉಪನಿಷತ್ ಬೇರೆ ಅಲ್ಲ, ಇದು ಭಾಳ ಚಂದದ. ಉಪನಿಷತ್ ಬೇರೆ ಅಲ್ಲ, ವಿದ್ಯಾ ಬೇರೆ ಅಲ್ಲ. ಅಂದರೆ ನೀವು ಉಪನಿಷತ್ ಅಭ್ಯಾಸ ಮಾಡಿರಿ, ಆಮೇಲೆ ನಿಮಗೆ ಆತ್ಮವಿದ್ಯಾ ಪ್ರಾಪ್ತಿ ಆಗ್ತದೆ. ಅದು ಬೇರೆ, ಇದು ಬೇರೆ ಅಲ್ಲ. ಉಪನಿಷತ್ತೇ ಆತ್ಮವಿದ್ಯ. ಆ ನೀನು ಹೋಗಬೇಕಾದ ಶರಣ ಹೋಗಬೇಕಾದ ಯಾರಿಗೆ? ಉಪನಿಷತ್ತಿ ಶರಣ ಹೋಗು. ಗುರು ಬರೀ ನಿಮಿತ್ತ ಮಾತ್ರ. ಹೀ ಈಸ್ ಓನ್ಲಿ ಒನ್ ಆಫ್ ದಿ ಲಿಂಕ್ಸ್ ಇನ್ ದಿ ಮಾಲಾ. ಮಾಲಾ ಮಾಲಾ ಇರ್ತದಲ್ಲ ಮಾಲಾ, ಆ ಮಾಲಾದಲ್ಲಿ ಒಂದು ಲಿಂಕ್ ಅಷ್ಟೇ ಗುರು ಅಂದರೆ. ಪೂರಾ ಈ ಬ್ರಹ್ಮವಿದ್ಯೆ ಕಾಪಾಡ್ಕೊಂಡು ಬಂದದ್ದು ಈ ಶಾಸ್ತ್ರ ಪರಂಪರೆ, ಈ ಪ್ರಮಾಣಗತವಾದ ಪರಂಪರೆ ಈ ಬ್ರಹ್ಮವಿದ್ಯೆಯನ್ನು ಕಾಪಾಡ್ಕೊಂಡು ಬಂದಿದೆ. ಈ ಪರಂಪರೆ ಜಗತ್ತಿನ ಇನ್ಯಾವ ದೇಶದಲ್ಲೂ ಇಲ್ಲ. ಇದು ಟು ಬಿ ಬಾರ್ನ್ ಆಸ್ ಎ ಇಂಡಿಯನ್, ಯು ಆರ್ ವೆರಿ ಲಕ್ಕಿ. ಬೇರೆ ದೇಶದಲ್ಲಿ ಈ ವಿದ್ಯೆ ಇಲ್ಲೇ ಇಲ್ಲ. ಇದು ಒಂದು, ಎಲ್ಲನೂ ಎಲ್ಲ ದೇಶದಲ್ಲಿದೆ ಈಗಿನ ಕಾಲಕ್ಕೆ. ಇದು ಒಂದು ಇಲ್ಲ ನೋಡ್ರಿ. ಇದಕ್ಕೆ ಅರಮನೆ ಬೇಕಾಗಿಲ್ಲ, ಅದು ಗುಡಿಸಲು ಬೇಕಾಗಿಲ್ಲ, ಗವಿ ಬೇಕಾಗಿಲ್ಲ, ಗುಹ ಬೇಕಾಗಿಲ್ಲ, ಜಾತಿ ಬೇಕಾಗಿಲ್ಲ, ಇದಕ್ಕೆ ಏನೂ ಬೇಕಾಗಿಲ್ಲ. ಮುಮುಕ್ಷು ಬೇಕಷ್ಟೇ. ಮೋಕ್ಷವನ್ನು ಬಯಸಿ ಬಂದಂತಹ ಮುಮುಕ್ಷು ಬೇಕಷ್ಟೇ. ಆದ್ದರಿಂದ ಸಮರ್ಪಣಾಭಾವ ಉಪನಿಷತ್ತಿಗೆ ಶರಣಾಗಬೇಕಿವ. ಉಪನಿಷತ್ ಇದು ಯುಚ ಆ ಉಪನಿಷತ್ತೇ ಆತ್ಮವಿದ್ಯ. ಆತ್ಮವಿದ್ಯ ಅಂದರೆ ಉಪನಿಷತ್. ತಥಾಚ ವಕ್ಷ್ಯತಿ ನಿಚಾಯ ತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಇದೇ ಇದೇ ಕಠೋಪನಿಷತ್ತು ಮುಂದೆ ಹೇಳ್ತದೆ, ನಿಚಾಯ್ಯ ತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ನೀನು ಈ ಜ್ಞಾನವನ್ನು ನಿಚಾಯ್ಯ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಜ್ಞಾನವನ್ನು ಪಡೆದಿದ್ದಾದರೆ ಮೃತ್ಯುಮುಖಾತ್ ಪ್ರಮುಚ್ಯತೆ. ನೀನು ಹುಟ್ಟು ಸಾವುಗಳಿಂದ ಸಹಿತವಾದಂತಹ ಯಮನಿಂದ ಬಿಡುಗಡೆಯನ್ನು ಹೊಂದುತ್ತೀಯ. ಅದು ಎಷ್ಟು ಆ ಆಖ್ಯಾನಕ್ಕೂ ಅದಕ್ಕೆ ಎಷ್ಟು ಕಟ್ಟು ಹೊಂದದು ನೋಡ್ರಿ. ಏಯ್ ನಚಿಕೇತ, ನಿನಗೆ ನನ್ನ ಯಮನ ಅರಮನೆಯಿಂದ ಬಿಡುಗಡೆ ಯಾವಾಗ ಗೊತ್ತಾ ನಿನಗೆ? ನಾ ಕೊಡುವ ಈ ಆತ್ಮಜ್ಞಾನ ಪಡ್ಕೋ, ನಿನಗೆ ಬಿಡುಗಡೆ ಆಗ್ತದೆ. ಹೋಗಿ ಅದು ಪ್ರಸಂಗ ಹೇಗೆ ಕೊಡ್ಬೋದು ನೋಡ್ರಿ. ಅಷ್ಟೇ, ಏನು ಬ್ಯೂಟಿಫುಲ್ ಅದು. ಆಖ್ಯಾಯನದಲ್ಲಿ ಯಮಲೋಕಕ್ಕೆ ಹೋಗಿದ್ದಾನೆ ಅವನು. ಎದಕ್ಕೆ ಹೋಗಿದ್ದಾನೆ? ಯಮನ ಸೇವಾ ಮಾಡಲಿಕ್ಕೆ, ಅರಮನೆಯಲ್ಲಿ ಸೇವಾ ಮಾಡಲಿಕ್ಕೆ, ಅಲ್ಲಿ ಸೇವಕನಾಗಿ ಹೋಗಿದ್ದಾನೆ. ಜೀತದ ಆಳಿದ್ದಂಗೆ. ಈ ಜೀತದ ಆಳಿನಿಂದ ಅವ್ನು ಯಾವ ಬಿಡುಗಡೆ ಆಗ್ತದೆ? ಜೀತದಿಂದ ಅವ್ನು ಯಾವ ಬಿಡುಗಡೆ ಆಗ್ತದೆ? ಯಮ ಬಿಟ್ಕೊಟ್ಮೇಲೆ ಇಲ್ಲ, ಯಮ ಬಿಟ್ಕೊಟ್ಮೇಲೆ ಪ್ರಶ್ನೆ ಇಲ್ಲ. ಯಾವ ಬಿಡುಗಡೆ ಆಗ್ತದೆ? ಅಪ್ಪ ಕರೆದ ಮೇಲೆ. ಅಪ್ಪ ಕರೆಯೋಂಗಿಲ್ಲ ಅಂದ್ರೆ ಪ್ರಶ್ನೆ ಇಲ್ಲ. ಮತ್ತು ಯಾವ ಬಿಡುಗಡೆ ಆಗ್ತದೆ? ನೀನು ಯಮನು ಕೊಟ್ಟ ಆ ಜ್ಞಾನವನ್ನು ಚೆನ್ನಾಗಿ ಸಂಪಾದಿಸಿದ್ದೆ ಆದರೆ ಆ ಕ್ಷಣವೇ ನಿನಗೆ ಯಮಲೋಕದಿಂದ ಬಿಡುಗಡೆ ಆಗ್ತದೆ. ಯಮನ ಹಿಡಿತದಿಂದ ಬಿಡುಗಡೆ ತಗೋ. ನಿಚಾಯ ತಂ ಮೃತ್ಯು ಮುಖ ಪ್ರಮುಚ್ಯತೆ ಇತಿ ಪೂರ್ವ ಉಕ್ತ ವಿಶೇಷಣ ವಿಶೇಷಣಾತ್ ಮುಮುಕ್ಷುನ್ವಾ ಪರಂ ಬ್ರಹ್ಮ ಗಮಯತೀತಿ ಬ್ರಹ್ಮ ಗಮಯಿತ್ವೇನ ಯೋಗಾತ್ ಬ್ರಹ್ಮ ವಿದ್ಯಾ ಉಪನಿಷತ್. ಇವನು ಈ ಪೂರ್ವದಲ್ಲಿ ಮೂರು ಅರ್ಥಗಳನ್ನು ವಿಶರಣದಲ್ಲಿ ಮೂರು ಅರ್ಥ ಸದ್ ಧಾತುವಿಗೆ ಮೂರು ಅರ್ಥ ವಿಶರಣ ಗತಿ ಅವಸಾದನ. ಈಗ ವಿಶರಣ ಅರ್ಥ ಪೂರ್ತಿ ತೋರಿಸಿ ಆಯ್ತು. ಈಗ ಇಲ್ಲಿ ಗತಿ ಅರ್ಥ ಏನು ಅಂದರೆ, ಯಾವ ಮುಕ್ಷು ಇದ್ದಾನೋ ಅವನು ಪರಂ ಬ್ರಹ್ಮ ಗಮಯತಿ ಇತಿ. ಪರಂ ಬ್ರಹ್ಮ ಶಬ್ದ ಡೆಲಿಬ್ರೇಟ್ಲಿ ತಂದಿದ್ದಾರೆ. ಪರಬ್ರಹ್ಮ ವಾಸ್ತವಿಕವಾದ ನಮ್ಮ ಜೀವನ, ಅಪರಂ ಬ್ರಹ್ಮ ಜೀವನ ನಮ್ಮ ಲೈಫ್ ಸ್ಟೈಲ್ ಏನಿದೆ. ಅಪರಂ ಬ್ರಹ್ಮ ಇಂದ್ರಿಯ ಇಂದ್ರಿಯ ವಿಷಯಗಳಲ್ಲಿ ಸದಾಕಾಲವೂ ಭೋಗ ಇಚ್ಛೆಯನ್ನು ಹೊಂತ ನಾವು ಹೊರಮುಖರಾಗಿ ಜೀವನ ಮಾಡುವುದೇ ನಮ್ಮ ಸಹಜತೆ. ಹೀಗಾಗಿ ಇವುಗಳಿಂದ ವಿಮುಖನಾಗಿದ್ದಾನವನು, ಅವನು ಪರಂ ಬ್ರಹ್ಮ ಗಮಯತಿ ಇತಿ. ಪರಂ ಬ್ರಹ್ಮ ಅಂದರೆ ಕೆಳಮಟ್ಟದ ಬ್ರಹ್ಮ ಅಲ್ಲ, ಉಚ್ಚಮಟ್ಟದ ಬ್ರಹ್ಮ ಅಂದ್ರೇನು? ಆತ್ಮಸ್ವರೂಪವನ್ನು ಹೊಂದುತ್ತಾನೆ. ಬ್ರಹ್ಮ ಗಮಯತಿ ಇತಿ. ಈ ಬ್ರಹ್ಮನನ್ನು ಹೊಂದುವ ಮಾರ್ಗವಾಗಿದ್ದರಿಂದಾಗಿ ಇದಕ್ಕೆ ಬ್ರಹ್ಮವಿದ್ಯಾ ಉಪನಿಷತ್ ಎಂದು ಕರೆಯುತ್ತಾರೆ. ಬ್ರಹ್ಮ ಗಮಯತೃತ್ವೇನ ಯೋಗಾತ್. ಆ ಬ್ರಹ್ಮನನ್ನು ಹೊಂದುವುದೇ ಯೋಗ. ಶಾರ್ಟ್ಕಟ್ಟಾಗಿ ಬ್ರಹ್ಮ ಯೋಗ ಅನ್ರಿ, ತಪ್ಪೇನಿಲ್ಲ. ಬ್ರಹ್ಮನನ್ನು ಹೊಂದುವುದೇ ಯೋಗ. ಆ ಯೋಗವು ಇವನಿಗೆ ಯೋಗವಾಗಿ ಕೂಡಿ ಬಂದಿದ್ದರಿಂದಾಗಿ, ಯೋಗ ಯೋಗ ಕೂಡಿ ಬಂದಿದ್ದರಿಂದಾಗಿ ಉಪನಿಷತ್ತನ್ನು ಬ್ರಹ್ಮವಿದ್ಯಾ ಎಂದೇ ಕರೆಯಲಾಗುತ್ತದೆ. ಬ್ರಹ್ಮವಿದ್ಯಾ ಅಂದ್ರೇ ಉಪನಿಷತ್. ಉಪನಿಷತ್ತಿನಿಂದ ಬ್ರಹ್ಮವಿದ್ಯಾ ಅಲ್ಲ, ಉಪನಿಷತ್ ಅಂದ್ರೇ ಬ್ರಹ್ಮವಿದ್ಯ. ನೀನು ಯಾವತ್ತು ಕೈಯಾಗಿ ಉಪನಿಷತ್ ಸಿಕ್ತು, ಯಾವತ್ತು ನೀನು ಸಹನಾಭೂತು ಶುರು ಮಾಡಿದಿ, ಯಾವತ್ತು ನೀನು ಈಶಾವಾಸ್ಯಮಿದಗುಂ ಸರ್ವಂ ಅಂತ ಬಾಯಿಂದ ಹೇಳಿದಿ, ನೀನು ಬ್ರಹ್ಮವಿದ್ಯೆ ಪಡ್ಕೊಂಡು ಬಿಡದೇ ಇಲ್ಲದೆ ನಿಮ್ಮನ್ನು ಹಾಗಿದೆ ಬಿಡದೇ ಇಲ್ಲ. ನೀ ಎಷ್ಟು ಬಿಟ್ಟು ಹೋದರೂ ನಿನ್ನ ಬೆನ್ನು ಹತ್ತಿ ಬರ್ತದೆ, ಯಾಕೆ ನೀನು ಶುರು ಮಾಡಿದಿಲ್ಲ. ನೀ ಶುರು ಮಾಡಿದಿಲ್ಲ, ಅದೇನು ಬೇತಾಳ ಕತೆ ಮುಗೀತು ಅಂತ ಇಲ್ಲೇ ಇಲ್ಲ, ಮತ್ತೆ ಶುರು ಮಾಡಿದ್ದಾನೆ. ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು, ಯೋಗಾತ್ ಬ್ರಹ್ಮವಿದ್ಯಾ ಉಪನಿಷತ್ ತಥಾಚ ವಕ್ಷತಿ ಬ್ರಹ್ಮ ಪ್ರಾಪ್ತಃ ವಿರಜಃ ಅಭೂತ ವಿಮೃತ್ಯು ಇತಿ. ಯಾವನು ಬ್ರಹ್ಮನನ್ನು ಪಡೆದುಕೊಳ್ಳುತ್ತಾನೋ ಅವನು ವಿರಜಃ ಅತ್ಯಂತ ಶುದ್ಧನಾಗ್ತಾನೆ. ವಿರಜಃ ಅಭೂತ್ ಅವನು ಅತ್ಯಂತ ಶುದ್ಧನ ಪಾಪರಹಿತನಾಗ್ತಾನೆ. ಪಾಪ ಪುಣ್ಯಾದಿ ಕಲ್ಮಶಗಳಿಂದ ರಹಿತನಾಗ್ತಾನೆ. ಆ ಕಲ್ಮಶಗಳಿಂದ ರಹಿತನಾಗಿದ್ದರಿಂದಾಗಿ ಮೃತ್ಯು ವಿಮುಖನಾಗಿಬಿಡ್ತಾನೆ. ಮರಣದಿಂದ ಅಂದರೆ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಇತಿ ಲೋಕಾದಿ ಬ್ರಹ್ಮಜ್ಞ ಯಹ ಅಗ್ನಿಃ ತದ್ವಿಷಯಾಯ ವಿದ್ಯಾಯ ದ್ವಿತೀಯೇನ ವರೇಣ ಪ್ರಾರ್ಥ್ಯಮಾನಾಯಃ ಸ್ವರ್ಗಲೋಕಫಲಪ್ರಾಪ್ತಿ ಹೇತುತ್ವೇನ ಗರ್ಭವಾಸ ಜನ್ಮಜರಾದಿ ಉಪದ್ರವವೃಂದಸ್ಯ ಲೋಕಾಂತರೇ ಪೌನಃಪುಣ್ಯೇನ ಪ್ರವೃತ್ತಸ್ಯ ಅವಸಾದ ಅವಸಾದಯಿತೃತ್ವೇನ ಶೈಥಿಲ್ಯಾಪಾದನೇನ ಧಾತುರ್ಥಯೋಗಾತ್ ಅಗ್ನಿವಿದ್ಯಾ ಅಗ್ನಿವಿದ್ಯಾಪಿ ಉಪನಿಷದ್ ಇತಿ ಉಚ್ಯತೆ ತಥಾ ಚ ವಕ್ಷ್ಯತಿ ಸ್ವರ್ಗಲೋಕಾ ಅಮೃತತ್ವಂ ಭಜಂತಿ ಇತ್ಯಾದಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.